ಬೇಗನೆ ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿಬಿಡುವಂತ. ಅಯ್ಯೋ ಶಿವ ಶಿವ ಶಂಕರ ಪರಮಾತ್ಮ, ಏನು ತಂದೆವ್ರಿ? ಮಗು ಒಂಬತ್ ತಿಂಗಳ ಹೊತ್ತು ಹೆತ್ತದ ತಾನೇನು ಹೇಗೆ ಕೊಲೆ ಮಾಡ್ಬೇಕು ತಂದೆವ್ರಿ? ಹೋಲಿ ಚಾತ್ಮನಿ, ಪತಿಯನ್ನು ನಿಂದಿಸಿ ಬಗಳುವ ಸತಿಯಳು ವ್ರತಗಳನ್ನು ಮಾಡಿದ್ರೆ ಏನು ಫಲ ಮಗು ಪರಶುರಾಮ? ಮಗು ಪರಶುರಾಮ ತಂದೆವರೇ, ಅತಿಥಿಗಳ ಅಡಿಯಲ್ಲಿ ಭೇದ ಮಾಡಿ ಗತಿಯನ್ನು ಬಯಸಿದ್ರೇನು ಫಲ? ತಂದೆಯ ಮಾತ ಮೀರಿದವರು ಮಕ್ಕಳೇನು? ಹೋಹೋ, ತಂದೆಯ ಮಾತ ಮೀರಿ ನಡೆದವರು ಮಕ್ಕಳೇನು? ಆಗಲಿ, ನನ್ನ ತಂದೆ ಮಾತ ನಾನು ಎಂದಿಗೆ ಮೀರಬಾರದು. ಆಗಲಿ ತಂದೆವರೇ, ನೀವು ಹೇಳದಂತೆ ಈಗಿಂದಿಗಲೇ ನನ್ನ ತಾಯಿನ ಕರ್ಕೊಂಡು ಬಂದು ನಿಮ್ಮ ಮುಂದೆ ಕಡ್ದು ಹಾಕ್ಬಿಡ್ತೀನಿ ತಂದೆವ್ರೆ. ಆಮೇಲೆ ನನಗೆ ಬೇಡದು ಮೂರು ವರಗಳು ಕೊಡ್ಬೇಕು ತಂದೆವ್ರೆ. ಮಗು ಪರಶುರಾಮ, ನಿನ್ನ ತಾಯಿನ ಕರೆದುಕೊಂಡು ಬಂದು ನನ್ನ ಮುಂದೆ ಕಡಿದು ಹಾಕಿದ ಮೇಲೆ ನಿನಗೆ ಮೂರು ವರಗಳನ್ನು ಕೊಡುತ್ತೇನೆ ಮಗು ಪರಶುರಾಮ. ಹಾಗಾದ್ರೆ ವಚನ ಕೊಡ್ಬೇಕು ತಂದೆವ್ರೆ. ವಚನ? ಹೌದು ತಂದೆವ್ರೆ. ಹಾಗಾದ್ರೆ ತೆಗೆದುಕೊಳ್ಳು ಮಗು ಪರಶುರಾಮ ವಚನ. ತಂದೆವ್ರೆ, ನನ್ನ ಹೋಗ್ಲಿಕ್ಕೆ ಆಶ್ರಯ ದಯಪಾಲಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗಲಿ ಮಗು ಪರಶುರಾಮ, ಹೋಗಿ ಬರುವಂತ. ಮನ ತಾಯಿನ ಕರ್ದಾನ, ಕೈಯಾರೆ ಹಿಡ್ದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡು ನಡೆದಾನ ರಾಮು ರಾಮ, ಕೈಯ ಹಿಡ್ದಾನ ಕರ್ಕೊಂಡ ನಡೆದಾನ ರಾಮು ರಾಮ, ಕೊಡ್ಲಿ ಹಿಡ್ದಾನ ತಾಯಿ ಕಡ್ದಾನ ರಾಮು ರಾಮ, ಕೊಡ್ಲಿ ಹಿಡ್ದಾನ ತಾಯಿ ಕಡ್ದಾನ ರಾಮು ರಾಮ, ಕೊಡ್ಲಿ ಹಿಡ್ದಾನ ನನ್ನ ತಾಯಿ ತಂದು ನಾನು ಪರದೇಶ ಮಾ ತಾಯಿ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದ ಮಾ ದೇವಿ ಅಮ್ಮ ತಾಯಿ, ಅಯ್ಯೋ ಶಿವ ಶಿವ, ನನ್ನ ತಾಯಿಯನ್ನು ಕಳೆದುಕೊಂಡು ನಾನು ಪರದೇಶ ಮಾ ತಾಯಿ, ಅಯ್ಯೋ ಶಿವ ಶಿವ, ಏನು ಮಾ ತಾಯಿ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದ ಮಾ ದೇವಿ ಅಮ್ಮ ತಾಯಿ. ಹರಿಹರ ಶರಣರು ತಾಯಿ ಚರಣ, ಏನು ಮಾ ತಾಯಿ, ನನ್ನ ಬಿಟ್ಟು ನಿನ್ನ ಎಲ್ಲಿ ಮರ್ಯಾದ ಮಾ ದೇವಿ, ಅಯ್ಯೋ ಶಿವ ಶಿವ, ನಿನಗೆ ಜೈವಾಗಲಿ ಮಗು ಪರಶುರಾಮ. ಮೇಲೆ ಕೇಳು. ಏನು ತಂದೆವ್ರಿ? ಮಗು, ನಿಮ್ಮ ಮಾತಿಗಾಗಿ ನನ್ನ ತಾಯಿನ ನಿಮ್ಮಿಂದ ಕಡಿದು ಹಾಕಿರುವ ತಂದೆವ್ರಿ. ಏನು ತಂದೆವ್ರಿ? ಮಗು, ನಾನು ಬೇಡದ ಮೂರು ವರಗಳು ಕೊಡೋ ರೇ ತಂದೆವ್ರಿ. ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ ಮಗು ಪರಶುರಾಮ, ನಿನ್ನ ಭಕ್ತಿ ಮೆಚ್ಚಿದ್ದೇನೆ. ಯಾವ ವರಗಳನ್ನು ಬೇಕು ಬೇಡು, ಬೇಡಿದ್ದ ಮೂರು ವರಗಳನ್ನೇ ಕೊಡುತ್ತೇನೆ ಮಗು ಪರಶುರಾಮ. ಏನು ತಂದೆವ್ರಿ? ಮಗು, ಏಕವಚನವೇನಂದ್ರೆ ಅದು ಏನಿರ್ಬೋದು? ನಿಮ್ಮ ಕಣ್ಣಲ್ಲಿ ಉರಿ ನೇತ್ರ ಮತ್ತು ಸಿಟ್ಟವನ್ನು ಬಿಡ್ಬೇಕು ತಂದೆವ್ರಿ. ಆಗಲಿ ಮಗು ಪರಶುರಾಮ, ನನ್ನ ಕಣ್ಣಿನಲ್ಲಿ ಇರುವುದು ಉರೇನತ್ರ ಮತ್ತು ಸಿಟ್ಟನ್ನು ತೆಗೆದು ಹಾಕುತ್ತೆ ನೋಡು. ಹಾಗಾದ್ರೆ ನನ್ನ ತಾಯಿಯವರು ಎಬ್ಬಿಸ್ಬೇಕು ತಂದೆವ್ರಿ. ಮಗು ಪರಶುರಾಮ, ಸತ್ಯ ಮಾತಾ ಪಿತಜ್ಞಾನಂ ಧರ್ಮ ಭ್ರಾಂತಿ ದಾಸಕಂ ಶಾಂತಿ ಪತ್ನಿ ಕ್ಷಮೆ ಪುತ್ರಂ. ಮಗು ಪರಶುರಾಮ ತಂದೆವ್ರಿ, ಈ ಭೂಮಿ ಮೇಲೆ ಸತ್ಯವೇ ತಾಯಿ, ಮಗು ಜ್ಞಾನವೇ ತಂದಿ, ನಿನ್ನ ತಾಯಿ ಜನ್ಮ ಪುನರ್ಜನ್ಮ ಕೊಟ್ಟಿದ್ದೇನೆ ಎಬ್ಬಿಸು ಮತ್ತು ಮನಾಗು. ಆಗಲಿ ತಂದೆವ್ರೆ, ನಾನು ಹೋಗ್ಲಿಕ್ಕೆ ಆಶ್ರಯ ದಯಪಾಲಿಸ್ಬೇಕು ತಂದೆವ್ರೆ. ನಿನಗೆ ಜೈವಾಗ್ಲಿ ಮಗು ಪರಶುರಾಮ, ಹೋಗಿ ಬರ ಮತ್ತು ಮನಾಗು. ಉಡಿಯನ ಭಂಡಾರ ಮಗದಾಳ ಎಲ್ಲಮ್ಮ ರಾಮು ರಾಮ, ಉದ ಉದನ್ನು ತಾಯಲ್ಲಮ್ಮ ರಾಮು ರಾಮ, ಉದ ಉದನ್ನು ತಾಯಲ್ಲಮ್ಮ ರಾಮು ರಾಮ. ಸತ್ತುಳ್ಳ ಎಲ್ಲಮ್ಮ ಸತ್ತಿಲ್ಲ ಕೆಟ್ಟಿಲ್ಲ ರಾಮು ಇದುವರೆಗೆ ಸಂಗಣ್ಣ, ವೀರಪ್ಪ, ಮಾದನಶೆಟ್ಟಿ ಮತ್ತು ತಂಡದವರಿಂದ ರೇಣುಕಾ ಯಲ್ಲಮ್ಮ ಸಣ್ಣಾಟವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಮೂಡಿಬಂದದ್ದು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ. ಗೂಡಿನೊಳಗೆ ಜೀವ ಇಟ್ಟು ಎಲ್ಲಿಗೋಗ್ಯಾದೋ ಓ ಜ್ಞಾನಲಿಂಗ, ಜೀವದ ಹಂಗ ಯಾಕೆ ಮರತಾದೋ? ಓ ಜ್ಞಾನಲಿಂಗ, ಜೀವದ ಹಂಗ ಯಾಕೆ ಮರತಾದೋ? ಮೌನದೊಳಗ ಮೋಡ ಹನಸಿ ಮಾಯಾವಾಗ್ಯಾದೋ ಮಾತು ನಂಗಿ ಮೌನ ಬೆಳೆದಾದೋ ಅಮ್ಮೌನದೊಳಗ ಮೋಡ ಹನಸಿ ಮಾಯಾವಾಗ್ಯಾದೋ ಓ ಪ್ರೀತಿಲಿಂಗ ಮೌನ ಬರ್ತ ನಿನಗೆ ತಿಳಿದಾದೋ ನಿನಗೆ ತಿಳಿದಾದೋ ಅರೆತ್ಕೆಯೊಳಗೆ ಬರದ ಬಣ್ಣ ಅಳಕಿ ಹೋಗ್ಯಾದೋ ಹಕ್ಕಿರಕ್ಕೆ ಯಾಕೆ ಕಿತ್ತದೋ ಅರೆತ್ಕೆಯೊಳಗೆ ಬರದ ಬಣ್ಣ ಅಳಕಿ ಹೋಗ್ಯಾದೋ ಓ ಭಾವಲಿಂಗ ಬದುಕಿನರ್ಥ ನಿನಗೆ ಒಳದಾದೋ ನಿನಗ ಹೊಳೆದಾದು ಗುಬ್ಬಿಯಂದು ಗೂಡು ಕಟ್ಟ್ಯಾದೋ ಆ ಗೂಡಿನೊಳಗ ಜೀವ ಇಟ್ಟು ಹಸಿರು ಹುಟ್ಟದೋ, ಆ ಹಸಿರಿನೊಳಗೆ ಉಸಿರು ಯಾಕ ನಿಂತು ಬಿಟ್ಟದೋ. ಗುಡ್ಡ ಬೆಟ್ಟ ಹಸಿರು ಹುಟ್ಟದೋ, ಆ ಹಸಿರಿನೊಳಗೆ ಉಸಿರು ಯಾಕ ನಿಂತು ಬಿಟ್ಟದೋ. ಓ ಸೃಷ್ಟಿಲಿಂಗ ಉಸಿರಿನರ್ಥ ನಿನಗೆ ಒಳದಾದೋ, ನಿನಗ ಹೊಳೆದಾದೋ. ಗುಬ್ಬಿಯೊಂದು ಗೂಡು ಕಟ್ಟ್ಯಾದೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ. ಓ ಜ್ಞಾನಲಿಂಗ ಜೀವದ ಹಂಗ ಯಾಕ ಮರೆತಾದೋ, ಓ ಜ್ಞಾನಲಿಂಗ ಜೀವದ ಹಂಗ ಯಾಕ ಮರೆತಾದೋ. ಗುಬ್ಬಿಯೊಂದು ಗೂಡು ಕಟ್ಟ್ಯಾದೋ, ಆ ಗೂಡಿನೊಳಗ ಜೀವ ಇಟ್ಟು ಎಲ್ಲಿಗೋಗ್ಯಾದೋ. ಓ ಜ್ಞಾನಲಿಂಗ ಜೀವದ ಹಂಗ ಯಾಕ ಮರತಾದೋ, ಓ ಜ್ಞಾನಲಿಂಗ ಜೀವದ ಹಂಗ ಯಾಕ ಮರತಾದೋ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.